ಯೋಗ ದೀರ್ಘ ಬಾಗಿಲಿಂದ ಜಗ ಹೋಗ ನಿರಲೋ ರಂಗ ಬಾಗಿಲಿಂದ ಜಗ ಹೋಗ ನಿರಲೋ ರಂಗ ಬಾಗಿಲಿಂದ ಜಗ ಹೋಗ ನಿರಲೋ ರಂಗ ಸರಿ ಗೋಗ ನಿರಲೋ ರಂಗ ಪ ಮ ಪ ಗ ಮ ರಿ ಗ ಸ ರಿ ಗ ಪ ಗ ನಿರಲೋ ಮಗ ಬಾಬರ ನಿಧಾರಿ ರಾಮ ನಿಧಾರಿ ರಾಮ ನಿಧಾರಿ ಸಾಗ ಸಾಧಿಗ ಭೋಗ ರೇ ಗ ಬಾಬ ಸಾ ರೇ ಗ ಬಾಬ ಮಗನಿ ಸಾ ರೇ ಹಾ ರೇ ಗ ಬಾಬ ದನಿ ಸಾ ರಾ ಮಗನಿ ದನಿ ದ ಬಾಬ ಗ ಬಾಬ ದನಿ ಸಾ ಕೇರಿ ದನಿ ದ ಬಾಬ ಗ ಬಾಬ ದನಿ ಸಾ ತಿ ದನಿ ದ ಬಾಬ ಗ ಬಾಬ ದನಿ ಸಾ ಸಾ ರೇ ದ ಬಾಬ ಗ ಬಾಬ ದನಿ ಸಾ ತಿ ದ ಬಾಬ ಗ ಬಾಬ ದನಿ ಸಾ ಗ ಬಾಬ ಗ ಬಾಬ ದನಿ ಸಾ ಬಾಬ ಗ ಬಾಬ ದನಿ ಸಾ ಬಾಬ ದನಿ ಸಾ ಬಾಬ ದನಿ ಸಾ ಸಾ ರೇ ದ ನಿ ದ ಸಾ ನಿ ದ ಬಾಬ ಗ ಸಾ ಸಾ ರೇ ಗ ಬಾಬ